ಸಾಡಿದಂಥ ಪದಾರ್ಥವನ್ನು ತಿಂದುಬಿಟ್ಟು ನಮಗೆ ಮಾಂಸವನ್ನು ಕೊಡು. ಉಪಯುಕ್ತವಾದಂಥ ಒಂದು ಹೆಚ್ಚು ಪೋಷಕಾಂಶತೆ ಉಳ್ಳಂಥ ಆಹಾರವನ್ನು ಕೊಡತಕ್ಕಂಥ ಇದು ಪ್ರಾಣಿ. ಪ್ರಾಣಿ ಸೊ ಆ ರೀತಿಯಿಂದ ನೋಡಿದರೆ ಇದಕ್ಕೆ ಅಷ್ಟೊಂದು ಆಹಾರದ ಖರ್ಚು ಯಾಕೆ ಮಾಂಸಕ್ಕಾಗಿ ಬೆಳೀತಕ್ಕಂಥ ಹಂದಿಗಳಲ್ಲಿ, ಇನ್ನು ನಾವು ಸಂತಾನೋತ್ಪತ್ತಿಗಾಗಿ ಬೆಳೀತಕ್ಕಂಥ ಹಂದಿಗಳಿಗೆ ಆಹಾರದ ಒಂದು ಪೂರೈಕೆ ಮಾಡಬೇಕು, ಪೂರೈಕೆ ಬೇರೆದಿದೆ. ಸೊ ಅದು ಮುಖ್ಯವಾಗಿ ನಾವು ಪಶು ಆಹಾರವನ್ನು ಕೊಡಬೇಕಾಗತ್ತಾ ಆ ಒಂದು ಸಂತಾನೋತ್ಪತ್ತಿಗಾಗಿ ಸಂತಾನೋತ್ಪತ್ತಿಗಾಗಿ ಉಪಯೋಗ ಮಾಡ್ತಕ್ಕಂಥ ಹಂದಿಗಳಲ್ಲಿ 20% ಮಾತ್ರ ನಾವು ಈ ಅಡುಗೆ ಮನೆ ಒಂದು ತ್ಯಾಜ್ಯವನ್ನು ಕೊಡ್ಬೋದು. ಇನ್ನು ಮಿಕ್ಕಿದ 80% ನಾವು ಈ ತಿಂಡಿ ಭೂಸ ಪಶು ಆಹಾರ ಅಂತ ಏನು ಹೇಳ್ತೀವಿ, ಅದನ್ನೇ ಹಾಗೆ ಕೊಡಬೇಕು. ಹಂದಿಗಳಿಗೆ ಆಹಾರ ಸಮತೋಲನ ಆಹಾರ ಅಂತ ಹೇಳ್ತೀವಿ. ಅದರಲ್ಲಿ ಸುಮಾರು 14-16% ಅಷ್ಟು ಸಸಾರಜನಕ ಯುಕ್ತ ಆಹಾರ ಅಂಥದ್ದನ್ನು ನಾವು ಕೊಡಬೇಕು. ಅದು ಕೊಟ್ಟರೆ ನಮಗೆ ಬ್ರೀಡಿಂಗ್ಗೆ ಅಂದರೆ ಯಾವು ದಪ್ಪ ಆಗಬಾರ್ದು, ತೀರಾ ದಪ್ಪನೂ ಆಗಬಾರ್ದು, ತೀರಾ ಸನಕ್ಲೂ ಆಗಬಾರ್ದು. ಬ್ರೀಡಿಂಗ್ ಪೀರಿಯಡಲ್ಲಿ ದಪ್ಪ ಆದರೆ ಫ್ಯಾಟ್ ಡಿಪಾಸಿಷನ್, ಯಾಕಂದರೆ ಬೇಗ ಫ್ಯಾಟ್ ಡಿಪಾಸಿಟ್ ಮಾಡ್ಕೊಂಡ್ಬಿಡುತ್ತೆ ಈ ಹಂದಿಗಳು ಮಾಂಸದಲ್ಲಿ. ಸೊ ಹಾಗಿದ್ದಾಗ ನಾವು ಬ್ರೀಡಿಂಗ್ಗೆ ಅಂತ ವೀರ್ಯಾಣು ಒಳಗಡೆ ನಾವು ಹಾಕಿದಾಗ ಆ ವೀರ್ಯಾಣು ಬೀಜಗಳು ಸತ್ತೋಗ್ಬಿಡ್ತವೆ, ಯಾಕೆ ಬಾಡಿ ಹೀಟ್ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಫ್ಯಾಟ್ನೆಸ್ ಇರತಕ್ಕಂಥ ಹಂದಿಗಳಲ್ಲಿ ಸಂತಾನೋತ್ಪತ್ತಿ ಆಗೋದು ವಿರಳ. ಹೀಗೆ ಬ್ಯಾಲೆನ್ಸ್ಡ್ ಫುಡ್ ಅನ್ನು ಕೊಟ್ಟಾಗ ನಮಗೆ ಸಂತಾನೋತ್ಪತ್ತಿ ಸಮತೋಲನವಾಗಿರುತ್ತದೆ. ವರ್ಷದಲ್ಲಿ ನಮಗೆ ಎರಡು ಸಾರಿ ಮರಿಗಳನ್ನು ಹಾಕುವ ಸಾಮರ್ಥ್ಯ ಅವುಗಳಲ್ಲಿ ಇರುತ್ತೆ. ಅಂದ್ರೆ ಇದು ಮೇವನ್ನು ಕೂಡ ಬಳಸ್ಕೊಳ್ಳುತ್ತಾ? ಮೇವನ್ನು ಕೂಡ ಹಸಿರು ಮೇವು. ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಾಗಲಿ ಮತ್ತು IVRI ಅಂತ ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇಜ್ಜತ್ ನಗರ, ಅಲ್ಲಿ ಕೂಡ ಒಂದು ಸಂಶೋಧನೆ ಪ್ರಕಾರ ಹಸಿರು ಮೇವನ್ನು ಎಸ್ಪೆಷಲಿ ಉದಾಹರಣೆಗೆ ಇದು ಮೆಕ್ಕೆಜೋಳ ಇದೆಯಲ್ಲ, ಮೆಕ್ಕೆಜೋಳ ಮುಸುಕಿನ ಜೋಳ, ಸೊ ಅದು ಒಂದು 75 ದಿವಸಕ್ಕೆ ರಸಮೇವನ್ನಾಗಿ ಮಾಡಲಿಕ್ಕೆ ಕಟಾವು ಮಾಡ್ತಾರೆ. ಅದಕ್ಕಿಂತ ಸ್ವಲ್ಪ ಒಂದು 10 ದಿವಸ ಪೂರ್ವದಲ್ಲಿ ಅದು ಕಟಾವು ಮಾಡಿ ಇವುಗಳಿಗೆ ದಿನಕ್ಕೆ 1-2 ಕೆಜಿ ಕೊಟ್ಟಾಗ ಇವುಗಳ ಸಂತಾನೋತ್ಪತ್ತಿ ಚೆನ್ನಾಗಿ ಆಗಿದೆ ಅಂತ ಒಂದು ಉದಾಹರಣೆಗಳಿದ್ದಾವೆ. ಸ್ವಾಭಾವಿಕವಾಗಿ ಕೂಡ ಹುಲ್ಲನ್ನ ಅಗೆದು ಹುಲ್ಲನ್ನ ಹೇಗೆ ಕುರಿ ಮತ್ತು ಹಸುಗಳು ಮೇಯ್ತವೆ ಅದೇ ತರ ಇದು ತಿನ್ನುವಂತ ಸಾಮರ್ಥ್ಯ ಇದೆ. ಯಾಕೆಂದ್ರೆ ಕೋಲಾನ್ ಅಂತ ಏನ್ ಹೇಳ್ತೇವೆ, ಕರಳು, ದೊಡ್ಡ ಕರಳು, ಅದರಲ್ಲಿ ಇದು ಪಚನ ಶಕ್ತಿ ಇದೆ ಹಸಿರು ಮೇವನ್ನ ತಿಂದಿದ್ದಂತ. ಸೊ ಅದು ಕೊಡೋದ್ರಿಂದ ಒಳ್ಳೆಯ ಒಂದು ನಮಗೆ ಕೊಬಾಲಮಿನ್ ವೈಟಮಿನ್ಸ್ ಇವೆಲ್ಲ ಸ್ವಲ್ಪ ಸಪ್ಲೈ ಆಗೋದ್ರಿಂದ ಪೂರೈಕೆ ಆಗೋದ್ರಿಂದ ಅವುಗಳಿಗೆ ಸಂತಾನೋತ್ಪತ್ತಿ ಸುಲಭವಾಗಿ ಆಗುತ್ತೆ. ಅಂದ್ರೆ ಸಾಧಾರಣವಾಗಿ ಇವು ವಯಸ್ಸಿಗೆ ಎಷ್ಟು ತಿಂಗಳಿಗೆ ಬರ್ತವೆ ಅಂತೀರಿ? ವಯಸ್ಸಿಗೆ ಸುಮಾರು 6-7 ತಿಂಗಳಿಗೆ ಈ ವಯಸ್ಕ ಹಂತಕ್ಕೆ ಬರುತ್ತೆ. 8-9 ತಿಂಗಳಲ್ಲಿ ಇವುಗಳಿಗೆ ನಾವು ಸಂತಾನೋತ್ಪತ್ತಿಗೆ ಮಾಡಲಿಕ್ಕೆ ಉಪಯೋಗ ಮಾಡಬಹುದು, ಅಥವಾ ಗರ್ಭಧಾರಣೆ ಬಳಸ್ಕೋಬಹುದು. ಕೃತ ಗರ್ಭಧಾರಣೆ ಮಾಡ್ತಾ ಇದ್ದಾರೆ ಸುಮಾರು ಕಡೆ. ಇವಾಗಲೇ ಮೈಸೂರಲ್ಲಿ ಒಂದು ಫಾರ್ಮ್ ಇದೆ, ಅಲ್ಲಿನೂ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಒಂದು ಅಳತೆ, ಇದು 2/3 ತಾಯಿಯ ತೂಕದಷ್ಟು ಬರಬೇಕು ಕನಿಷ್ಠ. ಆ ತರ ಇರ್ಬೋದು. ಅಂದ್ರೆ ಉದಾಹರಣೆಗೆ 80-120 ಕೆಜಿ ಒಂದು ತಳಿಗಳ ಮೇಲೆ ಹೋಗುತ್ತೆ. ವಯಸ್ಕ ಬಂದಾಗ ಸಂತಾನೋತ್ಪತ್ತಿಗೆ ಇವುಗಳನ್ನು ಬಳಸ್ಕೋಬಹುದು. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಇವು ಎಷ್ಟು ಮರಿಗಳನ್ನು ಕೊಡ್ತವೆ ಅಂತೀರಿ? ಹಾ, ಇದು ಒಳ್ಳೆ ಪ್ರಶ್ನೆ. ಇದು ನಮಗೆ ನೋಡಿ 6-7 ಮರಿಗಳು ಕೊಡತಕ್ಕಂಥ ಫಾರ್ಮ್ಗಳು ಸುಮಾರು ಇದಾವೆ ಅಂತಲ್ಲಿ ನಾವು ಖಡಾಖಂಡಿತವಾಗಿ ಹೇಳ್ತೇವೆ. ಇವು ನಿಮಗೆ ಆರ್ಥಿಕ ಒಂದು ವಯಬಿಲಿಟಿ ಅಂದ್ರೆ ಆರ್ಥಿಕವಾಗಿ ನಿಮ್ಗೆ ಒಳ್ಳೇದಾಗೋದಿಲ್ಲ, ಸೊ ಇದರಿಂದ ಪ್ರಾಫಿಟ್ ಅಥವಾ ನಿಮಗೆ ಲಾಭ ಆಗೋದಿಲ್ಲ ಅಂತವನ್ನ ತೆಗೆದ್ಬಿಡಿ. ಕನಿಷ್ಠ ನಮಗೆ 8-12 ಬರಬೇಕು. 8-12 ಮರಿ, 8 ಕನಿಷ್ಠ 12 ಬರುತ್ತೆ, 14-16 ಬರುತ್ತೆ. ಅದು ಗರಿಷ್ಠ ಎಷ್ಟು ಮರಿಗಳು ಹಾಕ್ಬೋದು? ಗರಿಷ್ಠ 18-20 ಮರಿಗಳು ಹಾಕಿದ್ದು ಉದಾಹರಣೆಗಳು ನಮ್ಮ ಸ್ವಂತ ಫಾರ್ಮ್ನಲ್ಲಿ ನಾವು ನೋಡಿದ್ದೇವೆ. ಕಾಲೇಜು ಬೆಂಗಳೂರು ವೆಟರ್ನರಿ ಪಶುವೈದ್ಯ ಮಹಾವಿದ್ಯಾಲಯದಲ್ಲಿ ಅಲ್ಲಿ ಬಂದಿದೆ. ಸೊ ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಇನ್ನು ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಇದರಲ್ಲಿ ಅದರಲ್ಲಿ ಮೊಲೆತೊಟ್ಟುಗಳು ಕನಿಷ್ಠ 6 ಪೇರ್ ಇರಬೇಕಾಗತ್ತೆ. ಆರು ಜೊತೆ ಇರಬೇಕಾಗತ್ತೆ. ಸೊ 12 ಅಷ್ಟೊಂದು ಮರಿಗಳಿಗೆ ಅದು ಹಾಲು ಉಣಿಸೋದಕ್ಕೆ ಶಕ್ತವಾಗಿರುತ್ತೆ ಅಂತ. ಕೆಲವೊಂದ್ಸಾರಿ ಏನಾಗುತ್ತೆ 4 ಪೇರ್ ಬರುತ್ತೆ, ಕೆಲವೊಂದ್ಸಾರಿ 5 ಪೇರ್ ಬರುತ್ತೆ ಅಂತವನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ತೆಗೆದ್ಬಿಡ್ಬೇಕು. ಅವನ್ನ ಸಂತಾನೋತ್ಪತ್ತಿ ಬಳಸ್ಕೋಬಾರ್ದು. ಸೊ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಸಂತಾನೋತ್ಪತ್ತಿಗೆ ಬಳಸಲಿಕ್ಕೆ. ಅಂದ್ರೆ ಈಗ ನಾವು ಸಾಕಾಣಿಕೆ ಮಾಡೋದಾದ್ರೆ ಯಾವ ವಯಸ್ಸಿನ ಮರಿಗಳಿಂದ ಪ್ರಾರಂಭ ಮಾಡೋದು ಒಳ್ಳೇದು ಅಂತೀರಿ? ಸಾಕಾಣಿಕೆ ಮಾಡಿದಾಗ ನೀವು 2 ರೀತಿ ಇದೆ. ಒಂದು ಮಾಂಸಕ್ಕಾಗಿ ಉಪಯೋಗ ಮಾಡ್ತಕ್ಕಂಥ ಹಂದಿಗಳನ್ನ ಸಾಮಾನ್ಯವಾಗಿ ಯಾವುದೇ ಆದ್ರೂ 3 ತಿಂಗಳಿಗೆ ಇವುಗಳನ್ನ ತಾಯಿಯಿಂದ ಬೇರ್ಪಡಿಸ್ತಾರೆ. 3 ತಿಂಗಳವರೆಗೂ ತಾಯಿ ಹಾಲು ಕುಡ್ಕೊಂಡು ಇರುತ್ತೆ. ಸೊ 3 ತಿಂಗಳ ನಂತರ ನಮಗೆ 20-25 ಕೆಜಿ ತೂಕ ಬಂದಿರುತ್ತೆ. ಸೊ ಕೆಲವೊಂದ್ಸಾರಿ 30 ಕೆಜಿ ಒಂದು ತಳಿಗಳ ಆಧಾರದ ಮೇಲೆ ಹೋಗುತ್ತೆ. ಸೊ ಅಂತ ಸಮಯದಲ್ಲಿ ತಾಯಿಯಿಂದ ಬೇರ್ಪಡಿಸಿ ಇವುಗಳನ್ನ ನಾವು 3 ತಿಂಗಳ ನಂತರ ನಾವು ಸಾಕಾಣಿಕೆ ಮಾಡ್ತಕ್ಕೀವಿ. ಅದು ಮಾಂಸಕ್ಕಾಗಿ ಬೆಳೆಸ್ತಕ್ಕಂಥ ಹಂತ 7-8 ತಿಂಗಳು ಮಾತ್ರ. ಇನ್ನ ಸಂತಾನೋತ್ಪತ್ತಿಗೆ ಬೆಳೆಸುವಂತದ್ದು ಅಲ್ಲಿಂದ ಮುಂದುವರಿಸ್ತೀವಿ. ಅಂತಲ್ಲಿ ಗಂಡು ಮರಿಗಳು ಜಾಸ್ತಿ ಇದ್ದಾಗ ಅವುಗಳನ್ನ ಇದನ್ನ ಕ್ಯಾಸ್ಟ್ರೇಷನ್ ಅಂತ ಏನು ಹೇಳ್ತೀವಿ, ಕಸಿ ಮಾಡೋದು. ಕಸಿ ಮಾಡುವುದು. ಕಸಿ ಮಾಡಿದಾಗ ಅವುಗಳಿಗೆ ದೇಹದ ತೂಕ ಬೇಗನೆ ನಮಗೆ ಬರುತ್ತೆ, ಹೆಚ್ಚಿಗೆ ಸಿಗುತ್ತೆ. ಅದನ್ನು ಮಾಂಸದ ಮಾಂಸಕ್ಕಾಗಿ ನಾವು ಮಾರಾಟ ಮಾಡಬಹುದು. ಮ್ಯಾಕ್ಸಿಮಮ್ ಅಂದ್ರೆ ಹೆಚ್ಚು ಅಂದ್ರೆ 9 ತಿಂಗಳವರೆಗೆ ನಾವು ಮಾಂಸಕ್ಕಾಗಿ ಮಾರಾಟ ಮಾಡಲಿಕ್ಕೆ ಒಳ್ಳೆಯದು. ತದನಂತರ ನಾವು ಇವುಗಳ ಉತ್ಪಾದನಾ ಸಾಮರ್ಥ್ಯ, ಸಂತಾನೋತ್ಪತ್ತಿಯಲ್ಲಿ ಪ್ರೊಡಕ್ಷನ್ ಲೈಫ್ ಅಂತ ಹೇಳ್ತೀವಿ, ಉತ್ಪಾದನಾ ಸಾಮರ್ಥ್ಯ, ವಯಸ್ಸು 2 ರಿಂದ 4 ವರ್ಷ. ಜಾಸ್ತಿ ಚೆನ್ನಾಗಿ ಮರಿ ಹಾಕ್ತಾ ಇದೆ ಅಂದ್ರೆ 4 ವರ್ಷವರೆಗೆ ಇಟ್ಕೊಬಹುದು. ಸೊ ಪ್ರೊಡಕ್ಷನ್ ಪೀರಿಯಡ್ ಮಾತ್ರ ಅಂದ್ರೆ ಎಲ್ಲಿಂದ 9 ತಿಂಗಳಿಂದ ಮೊದಲೇ ಸಾರಿ ನೀವು ಗರ್ಭಧಾರಣೆ ಮಾಡಿಸ್ತೀರಾ, ಅಲ್ಲಿಂದ ಮೊದಲೇ ಸಾರಿ ಮರಿ ಹಾಕುತ್ತಲ್ಲ ಅಲ್ಲಿಂದ 2 ವರ್ಷ. ಅಂದ್ರೆ ಇದ್ರ ಜೀವಿತಾವಧಿ ನಾವು ಸಂತಾನೋತ್ಪತ್ತಿಗೆ ಉಪಯೋಗ ಮಾಡ್ತಕ್ಕಂತ ವಯಸ್ಸು ಅಂತಂದ್ರೆ 4 ರಿಂದ 5 ವರ್ಷ ಅಂತ ಹೇಳ್ಬೋದು. ಗರಿಷ್ಠ ಗರಿಷ್ಠ ಸೊ ಅಷ್ಟರಲ್ಲಿ ನಾವು ತೆಗೆದು ಬಿಡ್ಬೇಕು. ಇನ್ನ ಸಾಧಾರಣವಾಗಿ ಈ ಒಂದು ಸಲಹೆಗಳನ್ನ ಬಳಸ್ಕೊಂಡೇ ಸಂತಾನೋತ್ಪತ್ತಿಗೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಸಾಮಾನ್ಯವಾಗಿ ಅದೇ ನ್ಯಾಚುರಲ್ ಇನ್ಸೆಮಿನೇಷನ್ ಅಂತ ಹೇಳಿ, ನ್ಯಾಚುರಲ್ ಸರ್ವಿಸಿಂಗ್ ಅಂತ ಹೇಳ್ತಾರೆ. ಹೌದೌದು, ಸ್ವಾಭಾವಿಕವಾಗಿ ಗರ್ಭಧಾರಣೆ ಮಾಡೋದು. ಈಗ ಮರಿಗಳು ತಾಯಿ ಜೊತೆಗೆ ಇದ್ದಿರುತ್ತೆ, ಸೊ ವೀನಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬೇರ್ಪಡಿಸುವ ನಮ್ಮ ದೇಶದಲ್ಲಿ 3 ತಿಂಗಳು ಇಟ್ಕೋತಾರೆ, ಬೇರೆ ಕಡೆ ಹೊರದೇಶಗಳಲ್ಲಿ 27 ರಿಂದ 30 ದಿವಸಕ್ಕೆ ಸಪರೇಟ್ ಮಾಡಿಬಿಡ್ತಾರೆ. ಅಥವಾ ಇಲ್ಲಿ ನಮ್ಮ ಕೆಲವೊಂದು ಆರ್ಗನೈಸ್ಡ್ ಫಾರ್ಮ್ ಅಂತ ವ್ಯವಸ್ಥಿತವಾಗಿ ಸಾಕಿರ್ತಕ್ಕಂತ ಒಂದು ಫಾರ್ಮ್ಗಳಲ್ಲಿ 4 ರಿಂದ 5 ವಾರ, 5 ವಾರಕ್ಕೆ ಅದನ್ನು ಬೇರ್ಪಡಿಸಿ 1 ರಿಂದ 2 ವಾರದಲ್ಲೆಲ್ಲ ತಾಯಿ ಹಂದಿ ಬೆದೆಗೆ ಬಂದ್ಬಿಡುತ್ತೆ, ಅವಾಗ ಗಂಡಿನ ಜೊತೆ ಬಿಟ್ಬಿಡ್ಬೇಕು. ಸರಿ ಸರಿ. ಸೊ 2 ರಿಂದ 3 ಹಂದಿಗಳನ್ನ ಒಟ್ಟಿಗೆ ಒಂದು ಗಂಡು ಹಂದಿಯನ್ನ ಬಿಟ್ಟಾಗ, ಸಲಗವನ್ನ ಬಿಟ್ಟಾಗ ಅದು ಅದ್ರ ಪಾಡಿಗೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಅದು ಸಂತಾನೋತ್ಪತ್ತಿ ಆಗುತ್ತೆ. ಅದು ಆಗಿದೆ ಅಂತ ಗೊತ್ತಾಗೋದು ನಮಗೆ 1.5 ತಿಂಗಳಲ್ಲಿ, ಅಷ್ಟರಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಮತ್ತೆ 2ನೇ ಬೆದೆ ಬರೋದಿಲ್ಲ, 3 ದಿವಸ ಬೆದೆ ಇರುತ್ತೆ. ಅಂದ್ರೆ ಬೆದೆ ಚಿಹ್ನೆಗಳು ಏನು ಅಂತೀರಿ ಸಾಧಾರಣವಾಗಿ? ಬೆದೆ ಚಿಹ್ನೆಗಳು ಇನ್ನೊಂದು ಹಂದಿ ಮೇಲೆ ಎಗರುತ್ತೆ, ಆಮೇಲೆ ಅದರದ್ದು ಲೋಳೆ ಬೀಳುತ್ತೆ. ಸೊ ಈ ರೀತಿ ಆಮೇಲೆ ನೀರು ಫ್ರೀಕ್ವೆಂಟ್ ಆಗಿ ನೀರು ಕುಡಿತದೆ ಇಲ್ಲ ಫ್ರೀಕ್ವೆಂಟ್ ಆಗಿ ಗಂಜಲು ಹಾಕ್ತಾ ಇರುತ್ತೆ. ಆಹಾರವನ್ನ ತಗೊಳ್ಳೋದು ಸ್ವಲ್ಪ ಕಡಿಮೆ. ಸೊ ನಾವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವಾಗ್ಲೂ ಇದ್ರದ್ದು ವಯಸ್ಸು ಭಯಂಕರ ಜಾಸ್ತಿ ಕೇಳುತ್ತೆ. ಸೊ ಅದು ಒಂದು ಧ್ವನಿ, ಅದೊಂದು ಚಿಹ್ನೆ, ಗ್ರಂಟಿಂಗ್ ಸೌಂಡ್ ಅಂತ ಹೇಳ್ತೀವಿ ಆತರ ಒಂದು ಚಿಹ್ನೆ. ಇದರಿಂದ ಸೂಕ್ಷ್ಮವಾಗಿ ನಮಗೆ ಕೂಡಲೇ ಗೊತ್ತಾಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ತಾವ್ ಹೇಳಿದಾಗೆ 3 ಹೆಣ್ಣಂದಿಗೆ 1 ಗಂಡಂದಿ ಅಂದ್ರೆ ಜಾಗ ಕೊರತೆ ಕೂಡ ಇರುತ್ತೆ. ಹೌದೌದು, ಒಂದು 8 ರಿಂದ 10 ವರೆಗೆ ಇಟ್ಬಿಟ್ಟು 1 ಗಂಡಂದಿ ಬಿಡಬಹುದು. ಸಾಧಾರಣವಾಗಿ ನಾವು ಈಗ ಘಟಕ ಅಂತ ಸ್ಥಾಪನೆ ಮಾಡುವಾಗ ಸಾಕುವಾಗ ಎಷ್ಟು ಹೆಣ್ಣಂದಿಗಳಿಗೆ 1 ಗಂಡಂದಿ ಬೇಕಾಗತ್ತೆ ಅಂತ? ನಮಗೆ 20ಕ್ಕೆ 1 ಆದ್ರೂ ಸಾಕು ಗಂಡಂದಿ. ಸಣ್ಣದಾಗಿ ಸ್ಟಾರ್ಟ್ ಮಾಡೋರಿಗೆ ಕನಿಷ್ಠ 1 ಅಂತೂ ಬೇಕೇ ಬೇಕು. 20ಕ್ಕೆ 1 ಬೇಕಾಗುತ್ತೆ. ಸಾಮಾನ್ಯವಾಗಿ ಗವರ್ಮೆಂಟ್ ಸರ್ಕಾರದಿಂದ ಕೊಡ್ತಕ್ಕಂಥದ್ದು 10ಕ್ಕೆ 1 ಕೊಡ್ತಾರೆ. ಸಾಕಾಗುತ್ತೆ. ಮತ್ತೆ ಒಂದ್ಸರಿ ಗರ್ಭಧರಿಸಿದಂತ ಹಂದಿಗಳ ಪಾಲನೆ ಪೋಷಣೆ ಹೇಗೆ ಮಾಡಬೇಕಾಗತ್ತೆ? ಗರ್ಭಧರಿಸಿದ ಹಂದಿಗಳ ಪಾಲನೆ ಪೋಷಣೆ ನಮಗೆ ಮೊದಲೇ ಒಂದು 1.5-2 ತಿಂಗಳವರೆಗೆ ಅಂತ ಒಂದು ಪ್ರಾಮುಖ್ಯತೆ ಇರಲ್ಲ. ಇನ್ನ 3ನೇ ತಿಂಗಳ ನಂತರ, 3ನೇ ತಿಂಗಳ ಮಧ್ಯದ ನಂತರ ಅಲ್ಲಿಂದ ನಮಗೆ ಸಾಮಾನ್ಯವಾಗಿ ಹಂದಿ ಗರ್ಭಧಾರಣೆ ಆದ ನಂತರ, ಗರ್ಭಧರಿಸಿದ ನಂತರ 115 ದಿವಸಕ್ಕೆ ಮರಿ ಹಾಕುತ್ತೆ. 115 ಇಂದ 118 ಅಂತ ಹೇಳ್ಬೋದು. ಸೊ ಅಷ್ಟರಲ್ಲಿ ಮರಿ ಹಾಕುತ್ತೆ. ಕೊನೆಯ 1.5 ತಿಂಗಳಲ್ಲಿ ಹೆಚ್ಚು ಮರಿ ಬೆಳವಣಿಗೆ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ 1 ಕೆಜಿ ಆದರೂ ನಾವು ಹೆಚ್ಚಿನ ಒಂದು ಪೋಷಕಾಂಶತೆ ಉಳ್ಳ ಸಮತೋಲನ ಆಹಾರವನ್ನು ಕೊಡೋದು ತುಂಬಾ ಸೂಕ್ತ. ಕಡಿಮೆ ಅಂದ್ರೂ 16% 16% ಸಸಾರಜನಕ ಯುಕ್ತ ಸಮತೋಲನ ಆಹಾರವನ್ನು ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಮರಿ ಹಾಕುವ ಸಮಯದಲ್ಲಿ ತೊಂದರೆಗಳು ಆಗೋದಿಲ್ಲ. ಮರಿ ಹಾಕುವಾಗ ನಾವು ಆತರ ಆಹಾರ ಸಮತೋಲನ ಆಹಾರ ಇಲ್ಲದಿದ್ದಾಗ ಮರಿಗಳು ಹುಟ್ಟುವಾಗಲೇ ಸಾಯುತ್ತೆ ಅಥವಾ ಹೊಟ್ಟೆಯಲ್ಲಿ ಸತ್ತು ಹುಟ್ಟುತ್ತೆ. ಈ ರೀತಿ ಸಮಸ್ಯೆಗಳು ನಮಗೆ ಕಾಣುತ್ತೆ. ಆಮೇಲೆ ತಾಯಿಗೂ ಕೂಡ ಒಂದೊಂದ್ ಸಾರಿ ಸಮಸ್ಯೆ ಬರುತ್ತೆ. ಮರಿ ಹಾಕುವಾಗ ಅದು ಬೇಗನೆ ಎಕ್ಸಾಸ್ಟ್ ಆಗಿ ಹೋಗುತ್ತೆ, ಕುಂಠಿತ ಸುಸ್ತಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಕ್ಯಾನಿಬಾಲಿಸಮ್ ಅಂತ ಹೇಳ್ತೀವಿ, ತನ್ನ ಮರಿನ ತಾನೇ ತಿಂದಾಕ್ಬಿಡುತ್ತೆ. ಅದು ಒಂದು ಇದಿದೆ ಪ್ರವೃತ್ತಿ ಇದರಲ್ಲಿ ಇದೆ. ಅಂದ್ರೆ ಗರ್ಭಾವಸ್ಥೆ ಎಷ್ಟು ತಿಂಗಳು ಇದ್ರದ್ದು? ಸಾಧಾರಣವಾಗಿ 115 ಅಂದ್ರೆ 4 ತಿಂಗಳು ಅಂತ ಹೇಳ್ಬೋದು. 4 ತಿಂಗಳು 4 ದಿವಸ ಒಳಗಡೆ ಮ್ಯಾಕ್ಸಿಮಮ್. ಇದು ಕೆಲವೊಂದು ನಮ್ಮ ದೇಶಿ ಹಂದಿ ತಳಿಗಳಲ್ಲಿ, ವಿದೇಶಿ ಹಂದಿ ತಳಿಗಳಲ್ಲಿ 115 ದಿವಸ ಅಂದ್ರೆ 4 ತಿಂಗಳು ಒಳಗಡೆನೆ. ಸರಿ ಸರಿ. ಈಗ ಮರಿಗಳನ್ನ ಹಾಕುತ್ತಲ್ಲ, ಆ ಒಂದು ಭಾರಕ್ಕೆ ಇದು ಸಿಕ್ಕು ಸಾಯಲು ಮರಿಗಳು ಕೆಳಗಡೆ ಏನಾದ್ರೂ ಸಿಕ್ಕರೆ? ಅದಕ್ಕೆ ಒಂದು ಒಳ್ಳೆ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಈಗ ಸುಮಾರು 2004ರವರೆಗೆ ನಮ್ಮ ದೇಶದಲ್ಲಿ ಇರತಕ್ಕಂಥ ರೈತರಿಗೆ ಇದು ಅಷ್ಟೊಂದು ಗೊತ್ತಿರಲಿಲ್ಲ. ಇತ್ತೀನಿದೆ. ಅದಕ್ಕೆ ಗಾರ್ಡ್ ರೈಲ್ ಅಂತ ಒಂದು ಕಬ್ಬಿಣದ ಒಂದು ರಾಡನ್ನ ಸರಳುಗಳನ್ನ ಸರಳುಗಳನ್ನ ಗೋಡೆಯಿಂದ ಒಂದಡಿ, ಆಮೇಲೆ ನೆಲದಿಂದ ಒಂದಡಿ ಎತ್ತರ, ಎತ್ತರಕ್ಕೆ ಗೋಡೆಯಿಂದ ಒಂದಡಿಯಿಂದ ಬಿಟ್ಟು ಮುಂದಕ್ಕೆ ನೆಲದಿಂದ ಒಂದಡಿ ಅಷ್ಟು ಇಟ್ಬಿಟ್ಟು ಆ ಉದ್ದಕ್ಕೂ ಕೋಣೆ, ಅದ್ರದ್ದೇನು ಕೊಠಡೆ ಇರುತ್ತಲ್ಲ, ಮರಿಗಳನ್ನು ಹಾಕಿರತಕ್ಕಂಥ ಕೊಠಡೆ ತಾಯಿ ಒಟ್ಟಿಗೆ, ಅದನ್ನು ಹಾಕಿದಾಗ ಮರಿಗಳು ತಾಯಿ ಮಲಗ್ತಾ ಇದ್ರು ಮರಿಗಳು ಅದ್ರ ಮಧ್ಯದಲ್ಲಿ ಸಿಗಾಕೊಂಡು ಪಾರಾಗುತ್ತೆ. ಹೀಗಾಗಿ ನಮಗೆ ಮರಿಗಳ ಒಂದು ಸಾವು ನೋವು ಕಂಡು ಬರೋದಿಲ್ಲ. ಅಂದ್ರೆ ಇವು ಸಾಧಾರಣವಾಗಿ ಗೋಡೆಗಳ ಹತ್ರನೇ ಮಲಗೋದು, ಗೋಡೆಗಳಿಗೆ ಹೊರಕೊಂಡು ಮಲಗೋದು ಸಾಮಾನ್ಯ. ಆಮೇಲೆ ನಾವು ಕೂಡ ಅವುಗಳಿಗೆ ಹಂದಿಗಳಿಗೆ ತಾಯಿ ಹಂದಿಗಳಿಗೆ ಕೋಣೆಯನ್ನು ಕಟ್ಟಿರೋದು ಹಾಗೇನೆ, ಯೂಶಲಿ 1.5 meter ಅಗಲ, ಆಮೇಲೆ 1.3 meter ಉದ್ದ. ಸೊ ಈ ರೀತಿ ಇರುತ್ತೆ ಶೆಡ್ಡು, ಹಾಗೂ ಕೂಡ ಉದೋಕ ಮಲಗಿಬಿಡುತ್ತೆ ಅದು. ಹಾಗಿದ್ದಾಗ ಮರಿಗಳು ಈಸಿಯಾಗಿ ತಪ್ಪಿಸ್ಕೊಂಡು ಗೋಡೆ ಪಕ್ಕದಲ್ಲಿ ನಾವು ಸರಳುಗಳು ಹಾಕಿ ಸರಳುಗಳು ಹಾಕೋದ್ರಿಂದ ತಪ್ಪಿಸ್ಕೊಂಡು ಮರಿಗಳು ಸಾವನ್ನಪ್ಪೋದು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಆಮೇಲೆ ಮರಿಗಳಿಗೂ ಕೂಡ ನಾವು ಆಹಾರವನ್ನು ಕೊಡ್ತಾ ಇರಬೇಕಾಗುತ್ತೆ. ಹೌದು ಹೌದು ಸರ್. ಮರಿಗಳಿಗೆ ಪ್ರಾರಂಭದಲ್ಲಿ ಹಾಲು ಕುಡಿತಾರೆ ಸಾಮಾನ್ಯವಾಗಿ. ಪ್ರಾರಂಭದಲ್ಲಿ ನಮಗೆ ಹುಟ್ಟಿದ ಕೂಡಲೇ ಮರಿಗಳನ್ನು ಚೆನ್ನಾಗಿ ಬೆಳೆಸಬೇಕಾಗುತ್ತೆ. ಮರಿಗಳ ಪಾಲನೆ ಪೋಷಣೆ ತುಂಬಾ ಪ್ರಾಮುಖ್ಯ. ಏಕೆಂದ್ರೆ ಅವುಗಳಿಗೆ ಮೊದಲೇ 3 ದಿವಸ ಅಥವಾ 4 ದಿವಸವರೆಗೆ ಗಿಣ್ಣದ ಹಾಲು ಅಂತ ಹೇಳ್ತೇವಲ್ಲ, ಅದರದ್ದು ಅದು ರೈಟ್, ಅದು ಅದರ ಒಂದು ಹಕ್ಕು, ಹಕ್ಕು ಆ ಜನ್ಮ ಸಿದ್ಧ ಹಕ್ಕು ಅಂತ ಹೇಳ್ತೇವೆ. ಅದನ್ನ ನಾವ್ ಯಾರು ಕಸಿದ್ಕೋಬಹುದು. ಇದು ಇದು ಹಂದಿಗಳಿಗೆ ಯಾರು ತಗೊಳ್ಳೋದಿಲ್ಲ, ಬೇರೆ ಮಾತು. ಇದೇ ರೀತಿ ಬೇರೆ ಹಸುಗಳು ಎಮ್ಮೆಗಳು ಎಮ್ಮೆಗಳಲ್ಲಿ ಗಿಣ್ಣದ ಹಾಲು ಬಹಳ ಬೇಡಿಕೆ ಇದೆ ಮಾರ್ಕೆಟ್ ನಲ್ಲಿ. ಕೆಲವರೆಲ್ಲ ದೇವರಿಗೂ ಅರ್ಪಿಸ್ತಾ ಇರ್ತಾರೆ, ಅರ್ಪಿಸ್ತಾ ಇರೋದು ಅದು ತಪ್ಪು. ದೇವರು ಆ ಮರಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ರೋಗ ನಿರೋಧಕ ಶಕ್ತಿ ಅಂತಾನೆ ಹೇಳ್ಬೋದು. ಅದನ್ನು ಮರಿಗಳಿಗೆ ಕೊಡಬೇಕು, ಬೇರೆ ಯಾರಿಗೂ ಕೊಡೋದು ಅವಶ್ಯಕತೆ ಇಲ್ಲ. ಆ ಮರಿಗಳಿಗೆ ಕೊಟ್ಟಾಗ್ರೆ ದೇವರಿಗೆ ಕೊಟ್ಟ ಹಾಗೇನೆ. ಸೊ ಕಾರಣ ಇಷ್ಟೇನೆ, ಆ ಗಿಣ್ಣದ ಹಾಲಿನಲ್ಲಿ ಒಳ್ಳೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅಂಡಿ IgG ಅಂತ ಹೇಳ್ತೀವಿ, ಇಮ್ಯುನೋಗ್ಲೋಬುಲಿನ್ ಜಿ ಅಂತ ಒಂದು. ಹಾಗೆ ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಪ್ರೋಟೀನ್ ಮ್ಯಾಕ್ಸಿಮಮ್ ಜಾಸ್ತಿ ಇರುತ್ತೆ, ಸಸಾರಜನಕ ಇವೆಲ್ಲ ಇರೋದ್ರಿಂದ ಮರಿಗಳಿಗೆ 4 ತಿಂಗಳವರೆಗೂ ಅದು ಯಾವುದೇ ರೋಗಗಳು ಬರದ ಹಾಗೆ ತಡ್ಕೊಳ್ಳುತ್ತೆ. ಆ ಕಾರಣದಿಂದ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಗಿಣ್ಣದ ಹಾಲನ್ನು ಕೊಡಬೇಕು. ಆಮೇಲೆ 1 ತಿಂಗಳಾದ ನಂತರ ಅವುಗಳಿಗೆ ಪಿಗ್ ಸ್ಟಾರ್ಟರ್ ಅಂತ ಹೇಳ್ತೇವೆ, ಪ್ರಾರಂಭಿಕ ಆಹಾರ. ಪ್ರಾರಂಭಿಕ ಆಹಾರ ಅದು 18-22% ಸಸಾರಜನಕ ಇರತಕ್ಕಂಥ ಸಮತೋಲನ ಆಹಾರ. ಅದನ್ನ ನಾವು ಅದಕ್ಕೆ ಎಷ್ಟು ತಿನ್ನುತ್ತೆ ಅಷ್ಟು ಕೊಡಬೇಕು ಸಾಮರ್ಥ್ಯ. ಅದು ಕೊಟ್ಬಿಡೋದು, ಅದು ಫ್ರೀ ಚಾಯ್ಸ್. ಅದಕ್ಕೆ ನಾವು ಏನ್ ಮಾಡ್ಬೇಕು, ತಾಯಿ ಹಂದಿಸಿದ ಇರುತ್ತಲ್ಲ ಅದಕ್ಕೆ ಕ್ರೀಪ್ ಏರಿಯಾ ಅಂತ ಹೇಳ್ತೀವಿ. ಮರಿಗಳು ತಿನ್ನೋದಕ್ಕೆ ಒಂದು ಜಾಗ ಮಾಡಿರ್ತೇವೆ, ಮರಿಗಳು ಬಕ್ಕೊಂಡು ಒಂದು ಕಿಂಡಿ ಮಾಡಿರ್ತೇವೆ. ಆ ಕಿಂಡಿಯಲ್ಲಿ ಹೋಗ್ಬೇಕು ಅದು ತಿನ್ನುತ್ತೆ, ತಾಯಿಗೆ ರೀಚ್ ಆಗೋದಿಲ್ಲ, ದೂರಕ್ಕಾಗಲ್ಲ. ಮರಿ ಹೋಗಿ ತಿಂದ್ಬಿಟ್ಟು ಬರುತ್ತೆ. ವ್ಯವಸ್ಥೆ ಒಂದು ವಿಶೇಷ ಆಹಾರವನ್ನ ನಾವು 3 ತಿಂಗಳವರೆಗೆ ಕೊಡಬೇಕಾಗುತ್ತೆ. ಆಮೇಲೆ ಆದ ನಂತರ 3 ತಿಂಗಳ ನಂತರ ಮರಿಗಳನ್ನ ತಾಯಿಯಿಂದ ಬೇರ್ಪಡಿಸಿದಾಗ ಅದಕ್ಕೆ ಸಪರೇಟ್ ಆಗಿ ಮಾಮೂಲಿ ಆಹಾರವನ್ನ ಕೊಟ್ಟುಕೊಂಡು ಹೋದ್ರೆ ಹಸಿಹುಲ್ಲು ಕೂಡ ಕೊಡಬಹುದು. ಹಸಿಹುಲ್ಲು ಕೊಡಬಹುದು ಅವಾಗ, ಈ ಮೆಕ್ಕೆಜೋಳ ಇಂಥವನ್ನೆಲ್ಲ ಮೆಕ್ಕೆಜೋಳ ಅದು ನೆನೆಸಿ ಪೌಡರ್ ಮಾಡಿದ್ದು ಅಥವಾ ಮೆಕ್ಕೆಜೋಳದ ಮೇವಾಗ್ಲಿ. ಸೊ ಈ ರೀತಿ ಕೊಟ್ಕೊಂಡು ಹೋದ್ರೆ ಮತ್ತೆ ಮಾಮೂಲಿ ಇದಕ್ಕೆ ಇನ್ನೊಂದು ಏನಂತಂದ್ರೆ ಕುದುರೆ ಮಸಾಲೆ ಅಂತ, ಅದನ್ನು ಕೂಡ ಹೆಚ್ಚು ಪ್ರೋಟೀನ್ ಇರತಕ್ಕಂಥ ಒಂದು ಆಹಾರ. ಬೆಳೆದ ಹಂದಿಗಳಿಗೂ ಕೂಡ ನಾವು ಬೇರೆ ಅವುಗಳ ದೇಹ ತೂಕಕ್ಕೆ ಅನುಗುಣವಾಗಿ ಕೊಡಬೇಕಾಗುತ್ತೆ ಆಹಾರನ. ಹೌದು ಹೌದು, ಸಾಮಾನ್ಯವಾಗಿ ನಾವು 1.5-2.5% 1.5% ಅಂದ್ರೆ ಅನ್ಪ್ರೊಡಕ್ಟಿವ್, ಯಾವುದೇ ಒಂದು ಹಾಲು ಉತ್ಪಾದನೆ ಇರೋದಿಲ್ಲ, ಮರಿಗಳು ಇರೋದಿಲ್ಲ, ಗರ್ಭನೂ ಇರೋದಿಲ್ಲ, ಅಂತ ಹಂದಿಗಳಿಗೆ 1.5-2% ಸಾಕು. ಅಂದ್ರೆ ದೇಹ ತೂಕಕ್ಕೆ, ದೇಹ ತೂಕಕ್ಕೆ ಸಾಮಾನ್ಯ 100 kg ಇದೆ ಅಂದ್ರೆ 2 kg ಘನ ರೂಪದಲ್ಲಿ, ಅದು ನೀರಿನ ಅಂಶ 80% ಇದ್ದಾಗ 1 kg 5 kg ಬೇಕಾಗುತ್ತೆ. ಸೊ ಹೀಗೆ ಈ ರೀತಿನಲ್ಲಿ ನಮಗೆ ಆಹಾರವನ್ನು ಕೊಡೋದು ಸೂಕ್ತ. ಸೊ ದೇಹದ ತೂಕಕ್ಕೆ ಅಂದ್ರೆ ಗರ್ಭಧರಿಸಿದಂತ ಹಂದಿಗಳಿಗೂ ವಿಶೇಷವಾದ ಕಾಳಜಿ ನಾವು ಮಾಡ್ಲೇಬೇಕಾಗುತ್ತೆ. ಮತ್ತೆ ಈ ಸಂತಾನೋತ್ಪತ್ತಿಗೆ ಬಳಸ್ಕೊಡ್ತಿರುವ ಸಂವೃದ್ಧಿಗೆ ಆ ಗಂಡು ಹಂದಿಗಳನ್ನ ವಿಶೇಷವಾಗಿ ನೋಡ್ಕೋಬೇಕಾಗತ್ತೆ. ಹೌದು ಹೌದು ಸರ್, ಗಂಡು ಹಂದಿಗಳಿಗೆ ನಮಗೆ ಯಾಕೆಂದ್ರೆ ಅವು ಬ್ರೀಡಿಂಗ್ ಆಗಿ ಉಪಯೋಗ ಮಾಡ್ತಕ್ಕಂಥ ಸಂವರ್ಧನೆಗೆ, ತಳಿ ಸಂವರ್ಧನೆಗೆ ಅಥವಾ ಇದಕ್ಕೆ ಸಂವರ್ಧನೆಗೆ ಉಪಯೋಗ ಮಾಡ್ತಕ್ಕಂಥದ್ದು. ಅವುಗಳಿಗೆ ಹೆಚ್ಚು ಸಾಮರ್ಥ್ಯ ಉಳ್ಳಂತ ಆಹಾರವನ್ನ ಎನರ್ಜಿ ಅಥವಾ ಶಕ್ತಿ ಕೊಡುವಂತ ಆಹಾರವನ್ನ ಪೂರೈಕೆ ಮಾಡಬೇಕಾಗುತ್ತೆ. ಅವುಗಳಿಗೆ ಕನಿಷ್ಠ 2 kg ವರೆಗಿನ ನಾವು ಸಮತೋಲನವನ್ನ ಆಹಾರವನ್ನ ಕೊಡೋದು ಸೂಕ್ತ. ಒಂದು ಪ್ರಮುಖವಾಗಿ ಮರಿಗಳಿದ್ದಾಗ ಸಣ್ಣ ಒಂದು ವಾರದಲ್ಲೇನೆ ಅವುಗಳಿಗೆ ಅನೀಮಿಯಾ ಅಂತ ಕಾಣುತ್ತೆ, ರಕ್ತಹೀನತೆ ಅಂತ ಕಾಣುತ್ತೆ. ಆ ಸಮಯದಲ್ಲಿ ಐರನ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಅದನ್ನು ಕೊಟ್ಟು ನಾವು ಸೂಕ್ತವಾಗಿ ಕಬ್ಬಿಣದ ಅಂಶ ಇರಬೇಕು. ಮನುಷ್ಯರಲ್ಲಿ ಸಾಮಾನ್ಯ ಹಳೆ ಕಾಲದಲ್ಲಿ ಎಲ್ಲ ನಾವು ನೋಡಿದೇವೆ, ಈ ನೆಲದ ಮೇಲೆ ಅವುಗಳಿಗೆ ಈ ಕಲ್ಲಿನ ಹಾಸಿಗೆ ಇರಲ್ಲ, ಕಲ್ಲಿನಿಂದ ಮಾಡಿರ್ತಕ್ಕಂಥ ನೆಲ ಇರಲ್ಲ, ಮಣ್ಣಿನ ಮೇಲೆ ಸಾಕಾಣಿಕೆ ಮಾಡಿರತಕ್ಕಂಥ ಅವಶ್ಯಕತೆ ಇಲ್ಲ. ಮಣ್ಣನ್ನು ನೆಕ್ತಾ ಇರ್ತವೆ, ಮಣ್ಣನ್ನು ತಿಂತಾ ಇರ್ತವೆ, ಅದರಲ್ಲಿ ಐರನ್ ಸಿಕ್ಕುತ್ತೆ, ಹೇರಳವಾಗಿ ಸಿಕ್ಕುತ್ತೆ. ಕಲ್ಚಪುಡಿ ಕಲ್ಲು ಹಾಕಿದಾಗ ಸಿಗೋದಿಲ್ಲ, ಸಿಕ್ಕೋದಿಲ್ಲ. ಅದಕ್ಕೆ ಅಂತವಕ್ಕೆ ನಾವು ಐರನ್ ಆಗಿ ಸಪರೇಟ್ ಆಗಿ ಕಬ್ಬಿಣದ ಅಂಶನ ಪೂರೈಕೆ ಮಾಡಿ, ಎರಡು ವಾರದಲ್ಲಿ ಒಮ್ಮೆ ಅಥವಾ ಒಂದು ಒಂದು ಮೊದಲೇ ವಾರ, ಎರಡನೇ ವಾರ, ಆಮೇಲೆ ನಾಲ್ಕನೇ ವಾರ. ಇನ್ನು ಈ ಹಂದಿಗಳಿಗೂ ಏನ ರೋಗಗಳು ಬರ್ತಾವೆ? ಹಾ, ಸುಮಾರು ಇದಾವೆ. ಪ್ರಮುಖವಾಗಿ ರೋಗಗಳನ್ನ ನಾವು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಯಾವುದೇ ರೋಗಗಳು ಅಷ್ಟೊಂದು ನಮ್ಮಲ್ಲಿ ಕಂಡು ಬರೋದಿಲ್ಲ. ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ಕಾಲು ಬಾಯಿ ಜ್ವರ ಇದರಲ್ಲಿದೆ. ಸೊ ಅದಕ್ಕೆ ಕಾಲು ಬಾಯಿ ಜ್ವರ ಹುಟ್ಟಿ 4-5 ತಿಂಗಳಲ್ಲಿ ಮೊದಲೇ ಲಸಿಕೆ, ಹೀಗೆ ಪ್ರತಿ ವರ್ಷ ಅದನ್ನು ಮುಂದುವರ್ಸ್ಕೊಂಡು ಹೋದ್ರೆ ಅದರದ್ದು ಯಾವುದೇ ರೋಗ ತೊಂದರೆ ಬರೋದಿಲ್ಲ. ಇನ್ನೊಂದು ಬರೋದು ಅನಿಮಿಯ, ಅದಾಗ್ಲೇ ನಾನು ಹೇಳಿದೆ, ಕಬ್ಬಿಣದ ಅಂಶ ಕೊಡಬೇಕು. ಸೊ ಇದು ಬಿಟ್ರೆ ಬೇರೆವು ಅಂತ ನಮಗೆ ರೋಗ ರುಜಿನಗಳು ಕಂಡು ಬರುತ್ತೆ. ಪರೋಪಜೀವಿಗಳ ಹಾವಳಿಯಲ್ಲಿ ಇದ್ದಾಗ ಅವುಗಳಿಗೆ ಹುಟ್ಟಿದ ಒಂದು ವಾರದಲ್ಲಿ ಮೊದಲೇದ್ದು ಜಂತಿನ ಔಷಧಿ ಕೊಡಲೇಬೇಕು. ತದನಂತರ ಪ್ರತಿ ತಿಂಗಳು ಒಂದು 3 ತಿಂಗಳವರೆಗೆ ಕೊಡಬೇಕು. ಆಮೇಲೆ ದೊಡ್ಡದ ವಯಸ್ಕ ಹಂದಿಗಳಲ್ಲಿ 6 ತಿಂಗಳಿಗೆ ಒಮ್ಮೆ ಕೊಟ್ಟುಕೊಂಡು ಹೋದ್ರೆ ಸಾಕು. ಅದು ಬಿಟ್ರೆ ಇನ್ನು ಹೊರ ಪರೋಪಜೀವಿಗಳು ಒಂದು ಸಮಸ್ಯೆ ಇದೆ, ಅವುಗಳಿಗೆ ಔಷಧಿ ಸಿಂಪರಣೆ ಮಾಡೋದು, ಆಮೇಲೆ ಸ್ವಚ್ಛತೆ, ಹೊಟ್ಟೆಗೆ ಸ್ವಚ್ಛತೆ ಕಾಪಾಡಿಕೊಂಡ್ರೆ ನಮ್ಗೆ ಯಾವುದೇ ತರದ ತೊಂದರೆಗಳು ಬರಲ್ಲ. ಇನ್ನು ಮುಖ್ಯವಾಗಿ ಯಾವ ಹಂತದಲ್ಲಿ ನಾವು ಇವುಗಳನ್ನು ಮಾರಾಟ ಮಾಡಬೇಕಾಗತ್ತೆ? ಎಷ್ಟು ದೇಹ ತೂಕ ಹೊಂದಿದ್ರೆ ನಮಗೆ ಅನುಕೂಲ ಮಾರಾಟ ಮಾಡೋದಕ್ಕೆ? ಇದು ಒಳ್ಳೆ ಪ್ರಶ್ನೆ ಸರ್. ಇದೇ ಸಮಸ್ಯೆಗಳು ನಮ್ಮ ರೈತರಿಂದ ಕಂಡು ಬರೋದು. 9 ತಿಂಗಳ ಇರುತ್ತೆ, ನಮ್ದು ಹಂದಿ ಇನ್ನು 50 ಕೆಜಿನೂ ದಾಟಿಲ್ಲ ಸರ್, ಏನ್ ಮಾಡೋದು? ಅವುಗಳಲ್ಲಿ ಸಮತೋಲನ ಆಹಾರ ಕೊಟ್ಟಿರೋದಿಲ್ಲ, ಒಂದು ಅವುಗಳ ನಿರ್ವಹಣೆ ತಪ್ಪಿರುತ್ತೆ. ಸಾಮಾನ್ಯವಾಗಿ 8-9 ತಿಂಗಳಲ್ಲಿ, 6-6 ತಿಂಗಳಲ್ಲೇನೆ ಸ್ಟಾರ್ಟ್ ಆಗುತ್ತೆ ವಿದೇಶಿ ತಳಿಗಳಲ್ಲಿ. ನಮ್ಮ ದೇಶದಲ್ಲಿ ಸಾಕಾಣಿಕೆ ಮಾಡಿರ್ತಕ್ಕಂಥ ಹಂದಿಗಳನ್ನು ನಾವು 8-9 ತಿಂಗಳಲ್ಲಿ ಮಾರಲಿಕ್ಕೆ ಸೂಕ್ತ. ಸೊ ಆ ಸಮಯದಲ್ಲಿ 80 ಕೆಜಿ ಆದ್ರೂ ಕನಿಷ್ಠ ಬರಬೇಕು. 80 ಕಿಲೋಗ್ರಾಮ್ ಕನಿಷ್ಠ, ಇಲ್ಲಪ್ಪ ಅಂತಂದ್ರೂ 70 ಕೆಜಿ ಅಂತೂ ಇರಲೇಬೇಕು. ಅಂದ್ರೆ ಮಾರ್ಕೆಟಲ್ಲಿ ಏನ್ ಬೆಲೆ ಇದೆ? ಮಾರ್ಕೆಟ್ ಅಲ್ಲಿ ಇದಕ್ಕೆ ನಮಗೆ 250 ವರೆಗೆ ಇದೆ, ಒಂದು ಕೆಜಿಗೆ. ಈಗ ಅದು 300 ವರೆಗೆ ದಾಟಿದೆ ಮಾಂಸಕ್ಕೆ. ನಮ್ಗೆ ಇದು ಲೈವ್ ವೇಟ್ ಮಾರಾಟ ಮಾಡ್ಲಿಕ್ಕೆ 200 ರೂಪಾಯಿ ಒಂದು ಕೆಜಿ ಸಿಕ್ಕಿದೆ. ಯಾಕಂದ್ರೆ ಇದು ನಮಗೆ ಮೀಟ್ ಕನ್ವರ್ಷನ್ ರೇಷಿಯೋ ಅಂತ ಹೇಳ್ತೀವಿ, ಡ್ರೆಸ್ಸಿಂಗ್ ಪರ್ಸೆಂಟೇಜ್, ಮಾಂಸ ಮತ್ತು ಬೋನ್ ಅಥವಾ ವೇಸ್ಟೇಜ್. ಇದರಲ್ಲಿ ಮಾಂಸ ನಮಗೆ 100 ಕೆಜಿ ಲೈವ್ ವೇಟ್ ಇದೆ ಅಂದ್ರೆ ಅದು 80 ಕೆಜಿ ಮಾಂಸ ಸಿಕ್ಕುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಇಷ್ಟು ಮಾಂಸ ನಮಗೆ ಯಾವುದೇ ಪ್ರಾಣಿಗಳಲ್ಲಿ ಸಿಕ್ಕಲ್ಲ. ಬೇರೆ ಕುರಿ ಮೇಕೆ ಇದರಲ್ಲೆಲ್ಲ 40-50% ಪ್ರತಿಶತ ಸಿಕ್ಕರೆ ಹೆಚ್ಚು. ಸೊ ಹೀಗಿದ್ದಾಗ ನಮಗೆ ಒಂದು 100 ಕೆಜಿ ಇರತಕ್ಕಂತ ಹಂದಿಗೆ 200 ರೂಪಾಯಿ ಲೆಕ್ಕದಲ್ಲಿ ತಗೊಂಡ್ರು ಕೂಡ 8,000 ರೂಪಾಯಿ ನಮ್ಗೆ ಆರಾಮಾಗಿ ಸಿಕ್ಕುತ್ತೆ. ನಮಗೆ ಎಲ್ಲ ಖರ್ಚು ತೆಗೆದ್ರು 3-4 ಸಾವಿರ ಬಂದಿರಬಹುದು ಒಂದು ಹಂದಿ ನಮ್ಮ ಇದರಲ್ಲಿ ಸಾಕಾಣಿಕೆ ಮಾಡಿದಾಗ. ಇದು ನಾನು ಹೇಳೋದು ಹೋಲ್ಸೇಲ್ ರೇಟ್ ಅಂತ ಏನಂದ್ರೆ ಆನ್ ಫಾರ್ಮ್ ಅಲ್ಲಿ ಬಂದು ತೆಗೆದುಕೊಂಡು ಹೋಗುವಂತ. ಅಂದ್ರೆ ಇವರು ಆಹಾರಕ್ಕೆ ಬೇರೆ ಬೇರೆ ಈ ಹೋಟೆಲ್ಗಳು ಇಂತ ಕಡೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಕಡಿಮೆ ಖರ್ಚಿನಲ್ಲಿ ಅದು ಬೆಳೆದಿರ್ತಾರೆ. ಅದನ್ನ ತೆಗೆದುಕೊಂಡಾಗ ಇನ್ನೂ ಕಡಿಮೆ ಆಗುತ್ತೆ ನಮ್ ಖರ್ಚು, ಆಹಾರದ ಖರ್ಚು. ಇಂತ ಒಂದು ಏಕೆ ಬಂಗಾರದ ಬೆಲೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಹೊರತು ಈ ಮಾಂಸದ ಬೆಲೆ ಕಡಿಮೆ ಆಗಿಲ್ಲ. ಇಲ್ಲೇನೆ ನಾವು ಗಮನಿಸಬಹುದು ಮಾಂಸಕ್ಕೆ ಇನ್ನೂ ಎಷ್ಟು ಬೇಡಿಕೆ ಇದೆ ಅಂತ. ಮತ್ತೆ ಈ ಉತ್ತಮವಾದಂತಹ ತಳಿಗಳ ಮರಿಗಳು ಮತ್ತೆ ಈ ಸಾಕಾಣಿಕೆ ತರಬೇತಿ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತೀರಾ ಡಾಕ್ಟರ್? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ತರಬೇತಿ ಈ ಹೆಸರುಘಟ್ಟ ಫಾರ್ಮ್ ಇದೆಯಲ್ಲ, ಹಂದಿ ಫಾರ್ಮ್, ನಮ್ಮ ಒಂದು ರಾಜ್ಯ ಹಂದಿ ಫಾರ್ಮ್ ಅಲ್ಲಿ ಜಾನುವಾರು ಅವಾಗವಾಗ ಅಲ್ಲಿ ತರಬೇತಿ ಕೊಡ್ತಾ ಇರ್ತಾರೆ. ಹೌದು, ಜೊತೆಗೆ ನಮ್ಮ ಕಾಲೇಜಲ್ಲಿ ಕೂಡ ಬಂದಾಗ ನಾವು ಮಾಹಿತಿ ಕೊಡುವಂತ ಕಾರ್ಯಕ್ರಮ ನಮ್ಮಲ್ಲಿದೆ. ಆಮೇಲೆ ಮರಿಗಳ ಒಂದು ಅವೈಲೇಬಿಲಿಟಿ ಅಂದ್ರೆ ಸಿಗುವಂತ ಪೂರೈಕೆ ನಮ್ಮ ಕಾಲೇಜಿನಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಅಂದ್ರೆ ಯಾರು ಮೊದಲು ಬರ್ತಾವ್ರೆ ಅವರಿಗೆ ಆದ್ಯತೆ. ಸೊ ಬುಕಿಂಗ್ ಮಾಡಬೇಕು, ಅವರಿಗೆ ಮರಿಗಳನ್ನ ಕೊಡುವಂತ ವ್ಯವಸ್ಥೆ ಇದೆ. ಅವರು ಸಂತಾನೋತ್ಪತ್ತಿಗೆ ಉಪಯೋಗ ಮಾಡಬಹುದು ಅಥವಾ ಮಾಂಸಕ್ಕಾಗಿ ಬೆಳೆಸಬಹುದು. ನೋ ಲಾಸ್ ನೋ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ನಮ್ಮ ಒಂದು ಯೂನಿವರ್ಸಿಟಿ ಮುಖಾಂತರ ನಾವು ಅವರಿಗೆ ಕೊಡುವಂತ ಕಾರ್ಯಕ್ರಮ ನಮ್ಮಲ್ಲಿದೆ. ಇದು ನಮ್ಮ ಬೆಂಗಳೂರಲ್ಲಿ ಇರತಕ್ಕಂಥ ರೈತರಿಗೆ. ಇನ್ನು ಹಾಸನ ಸುತ್ತಮುತ್ತಲು ಇರತಕ್ಕಂಥ ರೈತರಿಗೆ ಹಾಸನ ಪಶುವೈದ್ಯ ಮಹಾವಿದ್ಯಾಲಯ ಇದೆ, ಅಲ್ಲಿ ಮರಿಗಳು ಸಿಗ್ತವೆ. ಇನ್ನು ಕೊನೆಹಳ್ಳಿ ಅರಸೀಕೆರೆ ಹತ್ರ ಅಲ್ಲಿ ಕೂಡ ಸಿಗುತ್ತೆ, ಶಿವಮೊಗ್ಗ ಅಲ್ಲಿನೂ ಕೂಡ ಸಿಗುತ್ತೆ, ನಮ್ಮ ಶಿವಮೊಗ್ಗ ಮಹಾವಿದ್ಯಾಲಯ ಪಶುವೈದ್ಯ ಮಹಾವಿದ್ಯಾಲಯದಲ್ಲಿ ಅಲ್ಲಿ ಕೂಡ ಸಿಗುತ್ತೆ ಮರಿಗಳು. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪ್ರಾಧ್ಯಾಪಕರನ್ನು ಭೇಟಿ ಮಾಡಿದ್ರೆ ಅವ್ರಿಗೆ ಸಿಗುತ್ತೆ. ರೈತ ಬಾಂಧವರೇ, ತಮಗೆ ಈ ಹಂದಿ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಮಹದೇವಪ್ಪ ಗೌರಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9632 7311. ಕೃಷಿರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಇದು. ಸಮಯ 6:30. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು. ಕೇಳುಗರೆ, ಇದೀಗ 6:30 ರಸವಾರ್ತೆ ಕೇಳುತ್ತೀರಿ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 ಚಿತ್ರಗೀತೆ. 7:45 ವೈವಿಧ್ಯಮಯ ಶಂಖಗಳು. ಈ ಬಗ್ಗೆ ಮಂಜುಷಾ ವಸ್ತು ಸಂಗ್ರಹಾಲಯದ ಮೇಲ್ವಿಚಾರಕರಾದ